ಅವಾಗ ರಸ ಹೀರಿದ್ಮೇಲೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರ್ಕೊಂಡ್ಬಿಡ್ತಾವ. ಇದನ್ನ ನಾವು ಹತೋಟಿ ಯಾವ ತರ ಮಾಡೋದಪ್ಪ ಅಂತಂದ್ರೆ, ನೈಲಾನ್ ಜಾಳಿಗೆಯನ್ನ ನರ್ಸರಿ ಒಳಗೆ ಉಪಯೋಗಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದರ ಬಾಧೆಯನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಗಿಡಗಳಿಗೆ ತಪ್ಪದೆ 10-12 ದಿನ ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಸುವುದು. 2 ml ಡೈಮಿಥೋಯೆಟ್ 30 EC ಅಥವಾ 1.5 ml ಆಕ್ಸಿಡೆಮಿಟಾನ್ ಮಿಥೈಲ್ 25 EC ಅಥವಾ 1 ml ಮೊನೋಕ್ರೋಟೋಫಾಸ್ 36 SL ಅಥವಾ 0.5 ml ಫಾಸ್ಫಾಮಿಡಾನ್ ಅಥವಾ 2 g ಅಸಿಫೆಟ್, ಯಾವ್ದಾದ್ರೂ ಒಂದು ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಮತ್ತ ನಾವು ಒಂದೇ ಕೀಟನಾಶಕವನ್ನ ಪದೇ ಪದೇ ಯಾವತ್ತು ಬಳಸಬಾರ್ದ್ರಿ. ಯಾಕಂದ್ರೆ ಬಳಸಿದ್ವಂದ್ರ ಒಂದು ಸೀಸನ್ ಒಳಗೆ ನಾವು ಅದನ್ನ ಕಂಟ್ರೋಲ್ ಮಾಡಿದ್ರು ನೆಕ್ಸ್ಟ್ ಸೀಸನ್ ಒಳಗೆ ಹುಳ ಸಾಯಂಗಿಲ್ರಿ. ಅದ್ರ ಬದಲಿ ನಾವು 5% ಬೇವಿನ ಬೀಜದ ಕಷಾಯನ ನಾವು ಬಳಸಬೇಕು. ಈ ಬೇವಿನ ಬೀಜದ ಕಷಾಯ ತಯಾರಿಸುವುದು ಯಾವ ತರ ಅಂತಂದ್ರ, ಅತ್ಯಂತ ಸರಳ ವಿಧಾನದೊಳಗೆ ಹೇಳ್ತೀನಿ. 15 kg ಬೇವಿನ ಬೀಜಗಳನ್ನ ಪುಡಿ ಮಾಡಿ ಅರ್ವಿ ಒಳಗೆ ಕಟ್ಟಿ 10 ತಾಸು ನೆನೆಯಾಕ್ ಬಿಡ್ರಿ. ಅವನ್ನ ಕಿವುಚಿ ಸೋಸಿ ಬಂದಂತ ದ್ರಾವಣವನ್ನ 300 ಲೀಟರ್ ನೀರಿಗೆ ಬೆರೆಸ್ರಿ. ಇದರಿಂದ ನಿಮಗ 5% ಬೇವಿನ ಬೀಜದ ಕಷಾಯ ತಯಾರಾಗ್ತದೆ. ಈ ಸಿಂಪಡಣೆಯನ್ನು ನಾವು 100 g ಸಾಬೂನನ್ನು ಪುಡಿ ಹಾಕಿ ಇದನ್ನ ನಾವು ಸಿಂಪಡಣೆ ಮಾಡಿದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ನಮಗ ಹುಳುಗಳನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ನಾಟಿ ಮಾಡುವ ಮೊದಲು ಪ್ರತಿ ಗುಂಡಿಗೆ 10 g ಕಾರ್ಬೋಫ್ಯೂರಾನ್ 3g ಹರಳುಗಳನ್ನ ಬಳಸೋದು ಒಳ್ಳೇದು. ಆಮೇಲೆ ಪಪ್ಪಾಯ ತೋಟದ ಸುತ್ತ ಹತ್ತಿ ಬದನೆ ಕುಂಬಳ ಜಾತಿಯ ಬೆಳೆಗಳನ್ನ ಬೆಳಿಬಾರದು. ಆಮೇಲೆ 1% ಬೇವಿನ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಸಿಂಪಡಿಸೋದ್ರಿಂದ ನಂಜಾಣು ಪ್ರಸಾರ ತಡೆಗಟ್ಟಬಹುದು ಅಂತ ಹೇಳಿ ಸಂಶೋಧನೆಯಿಂದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಇದನ್ನ ಕಂಡುಹಿಡಿದಿದ್ದಾರೆ. ಇನ್ನು ಸಸ್ಯ ಏನನ್ನ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಸಸ್ಯ ಹೇನುಗಳು ಯಾವ ತರ ಅಂತಾರೆ, ಎಲೆ ಮೇಲೆ ರಸ ಹೀರೋದ್ರಿಂದ ನಂಜಾಣು ರೋಗ ಇವನು ಹರಡ್ತಾವ. ಈಗೇನ್ ಹಿಟ್ಟು ತಿಗಣೆಗೆ ಏನ್ ನಾವು ಬಳಸ್ತೇವಲ್ಲ ಕೀಟನಾಶಕಗಳು, ಅದ ಕೀಟನಾಶಕವನ್ನು ಬಳಸೋದ್ರಿಂದ ಸಸ್ಯ ಹೇನು ನಾವು ಹತೋಟಿ ಮಾಡಬಹುದು. ಈ ಮಿಲ್ಲೋಸೆರಸ್ ಮೂತಿ ಹುಳು ಅಂತ ಹೇಳಿ ಒಂದ್ ಬರ್ತದ, ಅದು ಇದ್ರೊಳಗ ಅತ್ಯಂತ ಮಹತ್ವದ್ರಿ. ಅದ್ರೊಳಗ ಪ್ರೌಢ ದುಂಬಿಗಳು ಎಲೆಗಳನ್ನ ಅಂಚಿನಿಂದ ತಿಂದು ಹಾಳು ಮಾಡ್ತಾವ. ಇದನ್ನ ನಾವು ನಿರ್ವಹಣೆ ಸಲುವಾಗಿ 2 ml ಕ್ವಿನಾಲ್ಫಾಸ್ 35 EC ಅಥವಾ 4 g ಕಾರ್ಬರಿಲ್ 50 WP ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸೋದ್ರಿಂದ ಇದನ್ನ ನಾವು ಹತೋಟಿ ಮಾಡಬಹುದು. ಇನ್ನು ಅನಾನಸ್ನಲ್ಲಿ ಬರುವ ಹಿಟ್ಟು ತೆಗೆನೆ ಬಾಧೆ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಪ್ರೌಢ ಕೀಟ ಮತ್ತು ಮರಿ ಹುಳುಗಳು ರಸವನ್ನ ಹೀರ್ತಾವ. ಕಂದುಗಳಿಂದ ಮತ್ತು ಹಣ್ಣುಗಳಿಂದ ಅವು ರಸವನ್ನ ಹೀರ್ತಾವ. ಬಾಧೆಗೊಳಗಾದಂತಹ ಗಿಡದ ಎಲೆಗಳು ಕೆಂಪು ಬಣ್ಣಕ್ಕೆ ತಿರುಗ್ತಾವ. ಇದ್ರೊಳಗೆ ನಾವು ಯಾವ ತರ ಅದನ್ನ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರ, ನಾಟಿಗೂ ಮುಂಚೆ ಕಂದುಗಳನ್ನು 1 ml ಮಿಥೈಲ್ ಪ್ಯಾರಾಥಿಯೋನ್ 50 EC ಅಥವಾ 2 ml ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ನೊಳಗೆ ಬೆರೆಸಿ ಆ ದ್ರಾವಣದೊಳಗೆ ಅದ್ದಿ ಅದನ್ನ ಕಂದುಗಳನ್ನ ನಾಟಿಗೂ ಮುಂಚೆ ಉಪಯೋಗಿಸ್ಬೇಕು. ಆಮೇಲೆ ಹಿಟ್ಟು ತಿಗಣೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದಾಗ ಅದನ್ನ ನಿಯಂತ್ರಣ ಮಾಡಲಿಕ್ಕೆ 1 ಹೆಕ್ಟೇರಿಗೆ 18 g ಫೋರೇಟ್ ಅನ್ನ 10 g ಹರಳನ್ನ ಹಾಕ್ಬೇಕು. ಸೀತಾಫಲ ಅಂಜೂರ ಬಾರೆ ಮತ್ತ ಹಲಸಿನಲ್ಲಿ ಬರುವ ಕೀಟಗಳ ಬಾಧೆ ಮತ್ತ ನಿರ್ವಹಣಾ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಿ? ಆಯ್ತ್ರಿ. ಇದ್ರೊಳಗ ಸೀತಾಫಲ ಅಂಜೂರ ಬಾರೆ ಹಲಸಿನೊಳಗ ಕಾಂಡ ಕೊರಕ ಹುಳುವಿನ ಬಾಧೆ ಇದ್ರೊಳಗ ಹೆಚ್ಚಾಗಿರ್ತದ. ಇದ್ರೊಳಗ ಮರಿ ಹುಳುಗಳು ಕಾಂಡವನ್ನ ಕೊರೆದು ಒಳಗಡೆ ಸೇರಿ ಒಳಗಿನ ಆಹಾರವನ್ನೆಲ್ಲ ತಿಂದು ಬಿಡ್ತಾವ. ಇದರಿಂದ ಮರ ಟೊಳ್ಳಾಗ್ಬಿಡ್ತದ. ಇಂತಹ ಮರಗಳ ಎಲೆಗಳೆಲ್ಲ ಉದುರಿ ಹಳದಿಯಾಗಿರ್ತಾವ, ಒಂದಿಷ್ಟು ಉದುರು ಹೋಗ್ತಾವ. ಇದರ ನಿಯಂತ್ರಣಕ್ಕಾಗಿ ರಂಧ್ರದೊಳಗೆ ನಾವು ಏನ್ ಮಾಡ್ಬೋದು, ಅಲ್ಯೂಮಿನಿಯಂ ಫಾಸ್ಫೈಡ್ ಟ್ಯಾಬ್ಲೆಟ್ಸ್ ಅನ್ನ ನಾವು ಹಾಕ್ಬಹುದು, ಅಥವಾ 50% ಫಿನೈಲ್ ಇಲ್ಲಪ್ಪ ಅಂತಂದ್ರೆ ಡೈಕ್ಲೋರ್ ರೆಂಬೆ ಮತ್ತು ಹಣ್ಣು ಕೊರಕ. ಪ್ರೌಢ ಕೀಟ ಬರುವುದರಿಂದ ಏನ್ ಮಾಡ್ತದಪ್ಪ ಅಂತಂದ್ರೆ ರೆಂಬೆ ಎಲ್ಲ ಒಣಗಿ ಹೋಗ್ತಾವ, ಹಣ್ಣಿನ ಮೇಲೆ ರಂಧ್ರ ಮತ್ತು ಹಿಕ್ಕೆಯನ್ನು ನಾವು ನೋಡಬಹುದು. ಇದರ ನಿರ್ವಹಣೆಗಾಗಿ ನಾವು ಬೇವಿನ ಬೀಜದ ಕಷಾಯ 5% ಅಥವಾ 2 ml ಪ್ರೊಫೆನೋಫಾಸ್ ಸಿಂಪಡಣೆ ನಾವು ಹೇಳ್ತೇವೆ. ನೆಲ್ಲಿಯಲ್ಲಿ ಬರುವ ಕೀಟಗಳ ಬಾಧೆ ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಿ? ಈ ನೆಲ್ಲಿ ಒಳಗೆ ಕಾಂಡ ಗಂಟು ಹುಳು ಅಂತ ಹೇಳಿ ಒಂದು ಬರ್ತದ್ರಿ. ಈ ಕೀಟ ಹೆಚ್ಚಾಗಿ ಸಸಿಗಳಿಗೆ ಬಾಧನೆ ಮಾಡ್ತದೆ. ಮರಿ ಹುಳುಗಳು ರೆಂಬೆಗಳನ್ನ ಕೊರೆದು ಒಳಗಡೆ ಸೇರ್ತಾವ. ಅಂತಹ ರೆಂಬೆಗಳ ಮೇಲೆ ದಪ್ಪ ದಪ್ಪ ಗಂಟುಗಳನ್ನು ನಾವು ನೋಡಬಹುದು. ನಂತರ ರೆಂಬೆಗಳು ಮುರಿದು ಕೆಳಗೆ ಬೀಳಲಿಕ್ಕೆ ಪ್ರಾರಂಭವಾಗ್ತಾವ. ಇದನ್ನ ಹತೋಟಿ ಮಾಡಲಿಕ್ಕೆ ನಾವು 1 ml ಮೊನೋಕ್ರೋಟೋಫಾಸ್ 36 SL ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಲಿಕ್ಕೆ ನಾವು ಹೇಳ್ತೀವಿ. ನೆಲ್ಲಿ ಒಳಗ ಸಿಲ್ಲಿಡ್ಸ್ ಅಂತ ಹೇಳಿ ಒಂಥರ ಹುಳ ಬರ್ತಾವ್ರಿ. ಇದ್ರೊಳಗೆ ಅಪ್ಸರೆ ಸಿಲ್ಲಿಡ್ಸ್ ಏನಿರ್ತಾವಲ್ಲ, ಇವು ಗುಂಪಿನೊಳಗೆ ಕುತ್ಕೊಂಡು ಎಳೆಯಾದಂತಹ ಚಿಗುರೊಳಗ ರೆಂಬೆ ಕೊಂಬೆಗಳೊಳಗ ರಸ ಹೀರ್ತಾವ. ಅಂತ ಎಲೆಗಳು ಮುರುಟಾಗಿ ಕೆಳಗೆ ಬೀಳ್ತಾವ. ಇವು ಬರ್ಬರ್ತಾ ಇವು ರೆಂಬೆಗಳೆಲ್ಲ ಒಣಗಿ ಹೋಗ್ತಾವ. ಇದ್ರದ ನಾವು ನಿರ್ವಹಣೆಗಾಗಿ 1 ml ಮೊನೋಕ್ರೋಟೋಫಾಸ್ 36 SL ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಬಾಳೆಯಲ್ಲಿ ಬರುವ ಕೀಟಗಳು ಮತ್ತು

ಇದನ್ನ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬಿಳಿ ನೊಣದ ಬಾಧೆಯಿಂದ ನಾವು ಮುಕ್ತರಾಗಬಹುದು. ಒಳ್ಳೆಯದು ಡಾಕ್ಟರ್ ರೋಹಿಣಿ ಸುಗಂಧಿಯವರೇ, ತಾವು ಇಲ್ಲಿವರೆಗೆ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರ್ಬಡ್ಗಿ. ಈಗ ಕೃಷಿ ವಾರ್ತೆ. ಸಮತೋಲನ ಪಶು ಆಹಾರ ಅಧಿಕ ಉತ್ಪಾದನೆಗೆ ಬಹಳ ಮಹತ್ವದ್ದಾಗಿದೆ. ಮನುಷ್ಯರ ಆಹಾರದಂತೆ ಪಶು ಆಹಾರವು ಸಮತೋಲನವಾಗಿರಬೇಕು. ಅಂದರೆ ಎಲ್ಲಾ ಪೋಷಕ ಸತ್ವಗಳಾದ ಶಕ್ತಿದಾಯಕ ಘಟಕಗಳು, ಸಸಾರಜನಕ, ಖನಿಜಾಂಶಗಳು, ವಿವಿಧ ಅನ್ನಾಂಗಗಳು ಮತ್ತು ಇತರ ಸೂಕ್ಷ್ಮ ಪೋಷಕ ಸತ್ವಗಳು ಸರಿಯಾದ ಪ್ರಮಾಣ ಮತ್ತು ಅನುಪಾತಗಳಲ್ಲಿ ಒಂದು ದಿನಕ್ಕೆ ಬೇಕಾಗುವಷ್ಟು ಇರಬೇಕಾಗುತ್ತದೆ. ಪಶು ಆಹಾರ ಪದಾರ್ಥಗಳನ್ನು 3 ವಿಧವಾಗಿ ವಿಂಗಡಿಸಬಹುದು. ಹಸಿರು ಮೇವುಗಳು, ಒಣ ಹಸಿರು ಮೇವುಗಳು ಮತ್ತು ದಾಣಿ ಮಿಶ್ರಣಗಳು. ಹಸಿರು ಮೇವುಗಳನ್ನು ಅನುಕೂಲಕ್ಕನುಗುಣವಾಗಿ ಬೆಳೆದು 50% ಹೂವಾಡುವ ಅಥವಾ ಹಾಲುಗಾಳು ಸಮಯದಲ್ಲಿ ಕೊಯ್ದು ಪಶುಗಳಿಗೆ ತಿನ್ನಿಸಬಹುದು. ಇದರಲ್ಲಿ ದ್ವಿದಳ ಮೇವಿನ ಬೆಳೆಗಳಿರಬಹುದು. ಉದಾಹರಣೆಗೆ ಕುದುರೆ ಮೆಂತೆ, ಅಲಸಂದಿ, ಅವರೆ, ಹುರುಳಿ, ಸ್ಟೈಲೋ ಇತ್ಯಾದಿ. ಏಕದಳ ಮೇವಿನ ಬೆಳೆಗಳು ಇರಬಹುದು. ಉದಾಹರಣೆಗೆ ಗೋವಿನ ಜೋಳ, ಸಜ್ಜೆ ಮುಂತಾದವು. ಹುಲ್ಲುಗಳ ಬೆಳೆಗಳು ಆಗಬಹುದು. ಉದಾಹರಣೆಗೆ ನೇಪಿಯರ್ ಹುಲ್ಲು, ಪ್ಯಾರಾ ಹುಲ್ಲು, ಗಿನಿ ಹುಲ್ಲು. ಇವಲ್ಲದೆ ಏಕದಳ ಮೇವು ಹಾಗೂ ಹುಲ್ಲುಗಳನ್ನು ರಸ ಮೇವುಗಳನ್ನಾಗಿ ಕೂಡ ಬಳಸಬಹುದು. ಏಕದಳ ಮೇವನ್ನು 2/3 ಪ್ರಮಾಣ ಹಾಗೂ ದ್ವಿದಳ ಮೇವನ್ನು 1/3 ಪ್ರಮಾಣದಲ್ಲಿ ಬೆಳೆದರೆ ಉತ್ತಮ ಸಮತೋಲನ ಮೇವಾಗುತ್ತದೆ. ಹಸಿರು ಮೇವುಗಳನ್ನೇ ಒಣಗಿಸಿ ಒಣ ಹಸಿರು ಮೇವನ್ನಾಗಿಯೂ ಬಳಸಬಹುದು. ದಾಣಿ ಮಿಶ್ರಣಗಳನ್ನು 2 ಮುಖ್ಯ ಪದಾರ್ಥಗಳನ್ನಾಧರಿಸಿ ಮಾಡಲಾಗುತ್ತದೆ. ದವಸ ಧಾನ್ಯಗಳು ಮತ್ತು ಅವುಗಳ ಉಪ ಪದಾರ್ಥಗಳು. ಇನ್ನೊಂದು ವಿವಿಧ ಹಿಂಡಿಗಳು, ಅಂದರೆ ಎಣ್ಣೆಕಾಳುಗಳ ಉಪ ಪದಾರ್ಥಗಳು. ದವಸ ಧಾನ್ಯಗಳಲ್ಲಿ ಗೋಧಿ, ಜೋಳ, ಗೋವಿನ ಜೋಳ, ಬಾರ್ಲಿ, ಸಜ್ಜೆ, ತೋಕೆ ಗೋಧಿ ಮತ್ತು ಇವುಗಳ ಉಪ ಪದಾರ್ಥಗಳಾದ ಗೋಧಿ ತವುಡು, ಅಕ್ಕಿ ತವುಡು ಹಾಗೂ ಬೇಳೆಕಾಳುಗಳ ತವುಡು ಇತ್ಯಾದಿಗಳನ್ನು ಕೂಡ ಬಳಸಬಹುದು. ಅದೇ ರೀತಿ ಹಿಂಡಿಗಳಲ್ಲಿ ಶೇಂಗಾ ಹಿಂಡಿ, ಕುಸುಬೆ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಸೋಯಾ ಅವರೆ ಹಿಂಡಿ, ಹತ್ತಿ ಕಾಳಿನ ಹಿಂಡಿ ಇತ್ಯಾದಿಗಳನ್ನು ಬಳಸಬಹುದು. ಶಕ್ತಿ ಹಾಗೂ ಸಸಾರಜನಕದ ಪ್ರಮಾಣಕ್ಕೆ ಅನುಗುಣವಾಗಿ 2/3 ದವಸ ಧಾನ್ಯಗಳು ಹಾಗೂ ಅವುಗಳ ಉಪ ಪದಾರ್ಥಗಳು ಮತ್ತು 1/3 ಹಿಂಡಿಗಳನ್ನು ಮಿಶ್ರಣ ಮಾಡಿಕೊಳ್ಳಬೇಕು. ಸಮತೋಲನ ಆಹಾರಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವ ದವಸ ಧಾನ್ಯಗಳ ಹಾಗೂ ಅವುಗಳ ಉಪ ಪದಾರ್ಥಗಳ ಹಿಂಡಿಗಳು ಮತ್ತು ಖನಿಜಾಂಶಗಳನ್ನು ಬಳಸಬೇಕು. ಅಲ್ಲದೆ ದಾಣಿ ಮಿಶ್ರಣದಲ್ಲಿ ಘಟಕಗಳ ಪೋಷಕಾಂಶಗಳನ್ನು ಪರೀಕ್ಷಿಸಿ ಕೊರತೆ ಇರುವ ಅನ್ನಾಂಗಗಳನ್ನು ಮತ್ತು ಉಳಿದ ಸೂಕ್ಷ್ಮ ಪೋಷಕಾಂಶಗಳನ್ನು ದಾಣಿ ಮಿಶ್ರಣದಲ್ಲಿ ಬೆರೆಸಬೇಕು. ಪಶುಗಳಿಗೆ ತಿನ್ನಿಸುವ ಭತ್ತ ಮತ್ತು ಗೋಧಿಯ ಹುಲ್ಲುಗಳು, ಜೋಳ, ಸಜ್ಜೆ ಹಾಗೂ ಗೋವಿನ ಜೋಳದ ದಂಟುಗಳು ಇತ್ಯಾದಿ ಕನಿಷ್ಠ ತರಗತಿಯ ಉಪ ಪದಾರ್ಥಗಳನ್ನು ಮೇವುಗಳೆಂದು ಪರಿಗಣಿಸಲಾಗುವುದಿಲ್ಲ. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ರೈತರಿಗೆ ಇವುಗಳನ್ನು ತಿನ್ನಿಸದೆ ಬೇರೆ ಉಪಾಯವೇ ಇರುವುದಿಲ್ಲ. ಕೇವಲ ಇಂತಹ ಉಪ ಪದಾರ್ಥಗಳನ್ನು ತಿನ್ನಿಸಿ ಪಶುಗಳಿಗೆ ಸಮತೋಲನ ಆಹಾರ ಪೂರೈಸಲು ಸಾಧ್ಯವಿಲ್ಲ. ಉತ್ತಮ ದರ್ಜೆಯ ಹಸಿರು ಮೇವನ್ನು ಪಶು ತಿನ್ನುವಷ್ಟು ಪೂರೈಸಿದರೆ ಸಮತೋಲನ ಆಹಾರವನ್ನು ಪೂರೈಸಿದಂತಾಗುತ್ತದೆ. ಅದೇ ರೀತಿ ಉತ್ತಮ ದರ್ಜೆಯ ಹಸಿರು ಮೇವನ್ನು ಒಣಗಿಸಿ ಒಣ ರೂಪದಲ್ಲಿ ಕೆಡದಂತೆ ಬೇಕಾಗುವಷ್ಟು ಪೂರೈಸಿದರೆ ಒಂದು ದಿನಕ್ಕೆ ಪಶುವಿಗೆ ಬೇಕಾಗುವ ಬಹುತೇಕ ಎಲ್ಲ ಪೋಷಕಾಂಶಗಳು ಸಿಗುತ್ತವೆ. ತಜ್ಞರ ಸಲಹೆ ಪಡೆದು ಕೊರತೆ ಇರುವ ಪೋಷಕಾಂಶಗಳನ್ನು ದಾಣಿ ಮಿಶ್ರಣಗಳ ಮೂಲಕ ಪೂರೈಸಬಹುದು. ತೇವಾಂಶವನ್ನು ಅವಲಂಬಿಸಿ 1 ಸಾಮಾನ್ಯ ದೇಹದ ತೂಕದ ಆಕಳು, ಅಂದರೆ 350-450 ಕಿಲೋಗ್ರಾಂ ತೂಗುವ ಆಕಳಿಗೆ ಒಂದು ದಿನದಲ್ಲಿ 40-50 ಕಿಲೋಗ್ರಾಂ ಹಸಿರು ಮೇವನ್ನು ತಿನ್ನಿಸಬೇಕಾಗುತ್ತೆ. ಇದೇ ರೀತಿ ಉತ್ತಮ ದರ್ಜೆಯ ಒಣ ಮೇವನ್ನು 10-12 ಕಿಲೋಗ್ರಾಂ ಪ್ರಮಾಣದಲ್ಲಿ ತಿನ್ನಿಸಬೇಕಾಗುತ್ತೆ. ತಾಂತ್ರಿಕವಾಗಿ ನೋಡಿದಲ್ಲಿ ಕೇವಲ ಉತ್ತಮ ದರ್ಜೆಯ ಹಸಿರು ಮೇವನ್ನು ಅಥವಾ ಒಣ ಹಸಿರು ಮೇವನ್ನು ಪಶು ತಿನ್ನುವಷ್ಟು ಪೂರೈಸಿದಲ್ಲಿ 5-6 ಕಿಲೋಗ್ರಾಂನಷ್ಟು ಹಾಲನ್ನು ದಾಣಿ ಮಿಶ್ರಣ ಇಲ್ಲದೆ ಪಡೆಯಬಹುದು. ವರ್ಷದ 12 ತಿಂಗಳು ಪ್ರತಿದಿನ ಉತ್ತಮ ದರ್ಜೆಯ ಹಸಿರು ಮೇವನ್ನು ಪಡೆಯುವುದು ಅತಿ ದುರ್ಲಭ. ಕನಿಷ್ಠ ತರಗತಿಯ ಹಸಿರು ಮೇವು, ಒಣ ಮೇವು ಅಥವಾ ಉಪ ಪದಾರ್ಥಗಳಾದ ಭತ್ತದ ಹುಲ್ಲು, ಗೋಧಿಯ ಹೊಟ್ಟು ಇತ್ಯಾದಿ ಮಾತ್ರ ತಿನ್ನಿಸಲು ಇದ್ದಾಗ ಉತ್ತಮ ಗುಣಮಟ್ಟದ, ಅಂದರೆ ಸಸಾರಜನಕ 15-20% ಇರುವ ದಾಣಿ ಮಿಶ್ರಣವನ್ನು ಪೂರೈಸಬೇಕು. ಮೇವಿನ ಗುಣಮಟ್ಟ ಮತ್ತು ಪ್ರಮಾಣವನ್ನು ನೋಡಿಕೊಂಡು ದಾಣಿ ಮಿಶ್ರಣ ಕೊಡಬೇಕು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಶಿವಳ್ಳಿಯ ಅಂಬವ್ವ ಮಹದೇವಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಒಕ್ಕಳ ತಿನ್ನೋದು ತಿಪ್ಪಿಯಾಗೆ ಬರುವುದು, ಮುತ್ತಿನ ಗರಿಯ ಎಲೆ ಉಂದ ಕೂಗಿದರ ದಿಕ್ಕಿಗೆ ಬೆಳಗಾದವ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ನಾಗಳ ತಿನ್ನೋದು ನಾಲಿಗೆ ಸವರುವುದು, ಸಾದಿನ ಗರಿಯ ಎಲೆ ಉಂದ ಕೂಗಿದರ ರಾಜಕ್ಕೂ ಬೆಳಗಾದವ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಮಲ್ಲಿಗೆ ಹೂ ಬಂದೆ ಮಲ್ಲಿಗೆ ಗೊನಿ ಬಂದೆ, ಮೆಲ್ಲ ಕೈಯೇಳಂಬು ಗಿಳಿ ಬಂದ ಕರದಾವು ಮಲ್ಲಿಕಾರ್ಜುನನ ಹೇಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಕಣಗಾಲಿ ಹೂ ಬಂದೆ ಕಣಗಾಲಿ ಗೊನಿ ಬಂದೆ, ಕಳಕಳನ ಹೇಳಂಬು ಗಿಳಿ ಬಂದ ಕರದಾವು ಕಳಕ ಮಲ್ಲಯ್ಯ ಹೇಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ನೆಗ್ಗಾಲಿ ಹೂ ಬಂದೆ ನೆಗ್ಗಾಲಿ ಗೊನಿ ಬಂದೆ, ಬಗ್ಗನ ಹೇಳಂಬು ಗಿಳಿ ಬಂದ ಕರದಾವು ಯೋಗಿ ರುದ್ರನ ಹೇಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಸಂಪಿಗೆ ಹೂ ಬಂದೆ ಸಂಪಿಗೆ ಗೊನಿ ಬಂದೆ, ಸಂತೋಷಿ ಲೇಳಂಬು ಗಿಳಿ ಬಂದ ಕರದಾವು ಹಂಪಿ ರೂಪಾಕ್ಷಿ ಹೇಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಶಾವಂತಿಗೂ ಬಂದೆ ಶಾವಂತಿಗೆ ಗೊನಿ ಬಂದೆ, ಸಂತೋಷಿ ಲೇಳಂಬು ಗಿಳಿ ಬಂದ ಕರದಾವು ಶಂಭು ಶಂಕರನ ಹೇಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಮಧ್ಯನಾದಾವು ಸ್ವಾಮಿ ಭಿನ್ನಯ ಕೇಳ, ಚಿನ್ನದ ಗಿಂಡ್ಯಾಗ ಉದಕವ ತಂದೆ ನೀ ದೇವರ ಹೇಳಂದಾಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಆರೂರಿಗೆ ಹರಳಾದೆ ಗಿರಿರಾಜ ಮಗಳಾದೆ, ಅರಬಿಯ ಹೊಲವಂಗ ಮರುಳಾದೆ, ಇವು ಮೂರು ಬರದಮಿನ ಪಣಿಯಾದಲ್ಲೇ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ರಂಬೆರಲಿ ಕಂಡರಕ ಬಲಗಿತ್ತಿ ಗಬ್ಬಿನ ಮಾತುಗಳು, ಇದ್ದೇದ ರಾಯರಿಗೆ ಬುದ್ಧೋ ತಿನ್ನಿವರಿಗೆ ಎದ್ದೋಗಿ ಹೊಡೆಯಲೇನ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಕಬ್ಬಲಗಿತ್ತನುಲಾಕ ಕಾರಣವೇನವ್ವ, ಕಬ್ಬಲಗಿತ್ತಿಯ ಕಾಲಿಡದ ಕರೆಯುವುದು ಇದ್ದಿತ ನಿನ್ನ ಪಣಿಯಾದಲ್ಲೇ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ಅಕ್ಕ ಗೌರವ್ ನಿನಗ ತಕ್ಕಂತ ಮಾತುಗಳು, ಇಚ್ಚಿ ಬಂದರ ನಿನ್ನ ಪುರುಷರನ ಕರಕೊಂಡು ಎತ್ತರ ಹೋಗಂದಾಳ ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ, ಗವರವ್ವ ನಿಂತ ಭಿನ್ನಯ ಮಾಡ್ಯಾಳ. ರಂಬೆರ ನೀವಿಬ್ಬರು ಚಂದಾಗಿ ಇದ್ದಾರ, ಬಂಗಾರಕ ಮುತ್ತಚ್ಚಿ ಕುಂದಳ ಕೆಚ್ಚಿದಂಗ ಚಂದೆಣ್ಣ ಕೈಯಲಾಸ ಶಿವ ತನ್ನ ರಂಬ್ಯಾರಿಗರ ಹೇಳಿದ, ಶಿವ ತನ್ನ ರಂಬ್ಯಾರಿಗರ ಹೇಳಿದನ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ನಂದಾದೇವಿಗೆ ಸಂಜೀಲಿ ಉರಿಯುವಾಗ ಬಂದಾರ್ಯಾರೋವ ಗುಡಿಗೆ, ಬಂದಾರ್ಯಾರೋವ ಗುಡಿಗೆ. ಬಾಳಿ ನಿನ ನೆನೆಯಾಕ ಬಾಳಿ ಅಣ್ಣನ ಬೇಕ, ಬಾಗಾಲ ತುಂಬ ಹೂವ ಬೇಕ. ನಂದಾದೇವಿಗೆ ಸಂಜೀಲಿ ಉರಿಯುವಾಗ ಬಂದಾರ